ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಈಗ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಡಿ ರಂಗನಾಥ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶನ ಮಾಡಿದ್ದಾರೆ ಎಸ್ ಸಿ ಹೇಮಕುಮಾರ್. ಎಲ್ಲ ರೈತ ಬಾಂಧವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಅರಕೆರೆ ಗ್ರಾಮದ ಕೃಷಿಕ ರಂಗನಾಥ್ ಡಿ ಅವರು. ಹೂವಿನ ಕೃಷಿ ಮಾಡಿ ಸಂತೃಪ್ತಿಯಾದ ಜೀವನವನ್ನ ಸಾಕ್ತಾ ಇದ್ದಾರೆ. ರಂಗನಾಥ್ ಅವರೇ, ಸ್ವಾಗತ. ನಮಸ್ತೆ ಸರ್. ರಂಗನಾಥ್ ಅವರು, ಹೇಳಿ, ನಿಮ್ಗೆ ಎಷ್ಟು ಎಕರೆ ಜಮೀನ್ ಇದೆ? ಸರ್, ನಮ್ಗೆ ಪ್ರತಿ ಇರೋದು 20 ಕ್ವಿಂಟೆ, ಅದರಲ್ಲಿ ಹಾಕೊಂಡಿದೀವಿ. ಇನ್ನ 10 ಕ್ವಿಂಟಲ್ಲಿ ಊಟಕ್ಕೆ ಸಣ್ಣ ಬದ್ದ ಬಳ್ಕತೀವಿ. ಮತ್ತೆ 3 ಎಕರೆ ಬೋಗ್ಯ ರೀತಿ ಮಾಡ್ಕೊಂಡು ಅದರಲ್ಲಿ ವಿವಿಧ ತರಕಾರಿ ಮತ್ತು ಹೂ ಬೆಳೆ ಬೆಳ್ಕೊಂಡು ಜೂನ್ ಜೂನ್ ಆಗಸ್ಟ್ ನಲ್ಲಿ ಭತ್ತ ಹಾಕೊಳ್ತೀವಿ ಸರ್, 3 ಎಕರೆಗೆ. ಈಗ ನಿಮ್ಗೆ ನಿಮ್ಮ ತಂದೆಯಿಂದ ಬಂದದ್ದು 1/2 ಎಕರೆ. ಹೌದು. 1/2 ಎಕರೆನಲ್ಲಿ ನೀವು ಎಷ್ಟು ವರ್ಷದಿಂದ ನೀವು ಕೃಷಿ ಚಟುವಟಿಕೆ ನಡೆಸ್ತಾ ಇದ್ದೀರಿ? ಸರ್, 1/2 ಎಕರೆ ಸುಮಾರು ನಮ್ಮ ಪಿತಾಜಿ ತಾಯಿ ನಮ್ಮ ತಂದೆ ಕಾಲದಿಂದ ಅದೇ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು 10 ಕ್ವಿಂಟೆಗೆ ಒಂದು 5-6 ವರ್ಷದಿಂದ ಕಾಕಡ ಹಾಕೊಂಡಿದ್ದೀವಿ. ಪ್ರತಿದಿನ ಬರುತ್ತಲ್ಲ, ಅದರಲ್ಲಿ ಮನೆ ಇದಕ್ಕೆ ಜೀವನ ನಡೆಸಾಗುತ್ತೆ. ಈ ಕಾಕಡ ಹೂವಿನ ಬೆಳೆಯಿಂದ ನಿಮ್ಮ ದಿನನಿತ್ಯದ ಒಂದು ವೆಚ್ಚವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಏನೋ ನೀವು ಅದನ್ನು ಬೆಳ್ಕೋತಾ ಇದ್ದೀರಿ. ಈಗ 5-6 ವರ್ಷದಿಂದ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ 5-6 ವರ್ಷದಿಂದ ಹಿಂದೆ ಏನು ಬೆಳೀತಾ ಇದ್ರಿ? ಹಿಂದೆ ಬರೀ ಭತ್ತ ಬೆಳೀತದೆ ಸರ್, 20 ಕ್ವಿಂಟಲ್ ಭತ್ತ ಬೆಳೀತಿದ್ದು. ಪುನಃ ಆಗ್ಲೂ ಬಗ್ಗೆ ಮಾಡಿದ್ದು 1/3 ಎಕರೆ, ಆಗ್ಲೂ ಭತ್ತ ಬಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದು. ಈಗ ಅನಂತರ ಭತ್ತ ಒಂದು 15 ವರ್ಷದಿಂದ ಚೆಂಡು, ಮುಖ್ಯವಾಗಿ ಚೆಂಡು ಬೆಳೀತಾ ಇದ್ದು. 15 ವರ್ಷನೇ ಆಯ್ತು ನಾವು ಶುರು ಮಾಡಿ. ಬೋಗ್ಯ ಮಾಡ್ಕೊಂಡಿದ್ರಲ್ಲ, ಅದ್ರಲ್ಲಿ 1 ಎಕರೆಗಾಕ ಚೆಂಡು ಬೆಳೀತಿದ್ದು. ನಿಮ್ ತಂದೆ ಕಾಲದಿಂದ ಬೋಗ್ಯ ಜಮೀನ್ ಮಾಡ್ಕೊಂಡು ಬೆಳೀತಾ ಇದ್ರಿ? ಹೌದು, ಖಂಡಿತ. ಆಗ ಮಾಡ್ಕೊ ಚೆಂಡು 1 ಎಕರೆಗಾಕ್ತಾ ಇದ್ದು. ಆಗ ಚೆನ್ನಾಗಿ ಇಳುವರಿ ಬರ್ತಿತ್ತು ಮತ್ತೆ ರೇಟು ಸಿಗ್ತಿತ್ತು. ಈಗ ಅನಂತರ ಅಂತ ಇಳುವರಿನೂ ಕಡಿಮೆ, ರೇಟು ತುಂಬಾ ಕಡಿಮೆ, ಏರುಪೇರು ಆಗ್ತಾ ಇದೆ. ಆಮೇಲೆ ವಾತಾವರಣ ಡಿಫ್ರೆನ್ಸ್ ಇಂದ ಇಳುವರಿ ಬರಲ್ಲ, ಜಾಸ್ತಿ ಮಳೆ ಬಿದ್ರೆ ಹೂವೆಲ್ಲ ಕೊಳ್ತೋಗುತ್ತದೆ. ಈ ತರ ನಷ್ಟ ಆಗಿ ಈಗ 1-5 ವರ್ಷದಿಂದ ತೊಂದರೆ ಆಯ್ತಾ ಇದೆ. ಈಗ ಚೆಂಡು ಹೂವಿನ ಕೃಷಿಯಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀರಿ, ಕಾಕಡದಲ್ಲಿ ಏನಾರು ಈ ತರ ತೊಂದರೆಗಳು ಕಾಣ್ತದ? ಏನು ಹಸು 4 ಕರಿತೀವಿ, ಆ ರೀತಿ ಕಾಕಡ ಪ್ರತಿದಿನ ಕುಯ್ಲೇಬೇಕು. ಅದು ಮಿನಿಮಮ್ ಅಂದ್ರೆ 1 ಕೆಜಿ ಸಿಗುತ್ತೆ. ಜಾಸ್ತಿ ವಾತಾವರಣ ಚೆನ್ನಾಗಿದ್ದಾಗ 5-6 ಕೆಜಿ ಸಿಗುತ್ತೆ, ಅದನ್ನ ಕುಯ್ಬೇಕಷ್ಟೆ. 10 ಕ್ವಿಂಟಲ್ ನೀವು ಹಾಕೊಂಡಿದ್ದೀರಿ, ಬೇಸಾಯ ಮಾಡ್ತಾ ಇದ್ದೀವಿ. ಅಂದ್ರೆ ಹೇಗಿರುತ್ತೆ ರೇಟ್ ಎಲ್ಲ ನಿಮ್ಗೆ? ಅದರಲ್ಲಿ ರೈಟ್ ಅಲ್ಲಿ ಮಧ್ಯ ಸೀಸನ್ ಇದ್ದಾಗ ಜಾಸ್ತಿ ಇರುತ್ತೆ, ಅನ್ ಸೀಸನ್ ಇದ್ದಾಗ ಒಂದು ಮಿನಿಮಮ್ 150-200 ರೂಪಾಯಿ ಗಂಟೆ ಇರುತ್ತೆ. ಎಷ್ಟು ಕೆಜಿ ಇಂದ ಎಷ್ಟು ಕೆಜಿ ವರೆಗೆ, ಕನಿಷ್ಠದಿಂದ ಗರಿಷ್ಠ ಎಷ್ಟು ಕೆಜಿ ಹೂವು ಸಿಗ್ಬೋದು ನಿಮ್ಗೆ? ಕನಿಷ್ಠ ಅಂದ್ರೆ 1 ಕೆಜಿ ಸರ್, 1 ಕೆಜಿ ಅದೇ ಕಡಿಮೆ. ಗರಿಷ್ಠ ಅಂದ್ರೆ ಒಂದು 5-6 ಕೆಜಿ ಕುಯ್ಬೋದು. ಕುಯ್ಬೋದು ನಿಮ್ಗೆ ಒಟ್ಟಿನಲ್ಲಿ ನಿಮ್ಮ ದಿನನಿತ್ಯದ ವೆಚ್ಚಕ್ಕೆ ಕಾಕಡವನ್ನ ಮಾಡಬಹುದು? ಖಂಡಿತ ಮಾಡಬಹುದು. ಈಗ ನಿಮ್ ಜೊತೆ ಎಷ್ಟು ಜನ ನಿಮ್ಮ ಮನೆಯ ಸದಸ್ಯರು ಈ ಕೃಷಿ ಕೆಲಸ? ಕಾಕಡನ ನಮ್ ತಾಯಿ ಮತ್ತೆ ನಮ್ಮ ಮನೆಯವ್ರು ಮಾಡ್ಕೋತಾರೆ, ನಾವು ಉಳ್ಕೆದ ನಾವು ಬೇರೆ ವ್ಯವಸಾಯ ಮಾಡ್ಕೋತೀವಿ. ಬೇರೆ ತರಕಾರಿ ಹಾಕೊಂಡು ಭತ್ತ ಬೆಳ್ಕೊಂಡು ಜೀವನ ಮಾಡ್ತಾರೆ. ಈಗ ನಿಮ್ಗೆ ಮುಖ್ಯವಾಗಿ ಚೆಂಡು ಹೂವಿನ ಕೃಷಿಗೆ ಬರೋಣ. 1 ವರ್ಷಕ್ಕೆ ಎಷ್ಟು ಬಾರಿ ಚೆಂಡು ಹೂವಿನ ಕೃಷಿಯನ್ನ ನಡೆಸ್ತೀರಿ ನೀವು? ಫೆಬ್ರವರಿ ನಾಟಿ ಮಾಡಿದ್ರೆ, ನಾಟಿ ಮಾಡಿ 1 ತಿಂಗಳಿಗೆ ಹೂ ಬರುತ್ತೆ. ಹೂ ಬಂದಾಗ ಅದು ಸುಮಾರು 1-15 ಕುಯ್ಬೋದು. ಅದರಲ್ಲಿ 1 ಎಕರೆಗೆ ಹಾಕಿದ್ರೆ ಅವ್ರು ಸುಮಾರು 1 ಸತಿ ನಾವು 1 ಟನ್ನೆ ಕುಯ್ಬೋದು. 1-6 ದಿನಕ್ಕೆ 1 ಟನ್ನು, 1 ಟನ್ ಸಿಗುತ್ತೆ. ಅದ್ರ ನಾವು 1 ವಾರವರೆಗೂ ಔಷಧಿ ಹೊಡಿಬೇಕು, ಸಿಂಪಡಣೆ ಮಾಡ್ಕೊಂಡು ಗಿಡನ ಸೇಫ್ಟಿಯಾಗಿ ಇಟ್ಕೊಂಡು 1 ಹತ್ತು ಮಾಡಬಹುದು. 1 ಆರು ದಿನಕ್ಕೊಂದ್ಸರಿ 1.5 ವಾರ ಆದ್ಮೇಲೆ ಹೂ ಬರಕ್ ಶುರು ಆಗುತ್ತೆ. ಮೊದಲನೇ ಹೂ ಕೊಡುತ್ತೆ, ಅದಾದಾಗ 1 ಹೂ ಕೆಡ್ತೀರಿ 1 ಟನ್ ಆಗುತ್ತೆ. ಅದಾದ 6 ದಿನ ಬಿಟ್ಟು ಕೂಗಿದ್ರೆ ಪುನಃ ಇನ್ನು 1 ಟನ್ ಸಿಗುತ್ತೆ. ಆತರದ ಎಷ್ಟು ಆತರದ 1-5 ಕುಯ್ಲು ಆತರ ಸಿಗುತ್ತೆ ಸರ್? ಅಂದ್ರೆ ಇಳುವರಿ ಅಸ್ತ್ರ ಬರುತ್ತೆ. 1 ಎಕರೆಗೆ ಎಷ್ಟು ಟನ್ ಹೂ ಸಿಗ್ತದೆ? 7-8 ಟನ್ ಕುಯ್ಬೋದು. 7-8 ಟನ್ ಗಿಡ ಕರೆಕ್ಟ್ ಆಗಿ ಬೆಳಿಬೇಕು, ಚೆನ್ನಾಗಿ ಬರಬೇಕು. ಭೂಮಿ ಫಲವತ್ತತೆಯಿಂದ ಗೊಬ್ಬರ ಹಾಕಿ ಸರಿಯಾದ ಟೈಮ್ ನೀರು ಕೊಟ್ಟು ಔಷಧಿ ಹೊಡೆದು ಮಾಡಿದ್ರೆ ಖಂಡಿತ 1-7 ಟನ್ ಬೆಳಿಬೋದು ಸರ್. 7-8 ಟನ್ ಹೂ ಬರುತ್ತೆ ಅಂತ ಹೇಳಿ. ಈಗ ಈ 7-8 ಟನ್ ಹೂವನ್ನ ತಗೋಬೇಕು 1 ಎಕರೆ ಜಮೀನಲ್ಲಿ, ಚೆಂಡು ಹೂವಿನಿಂದ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಈಗ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಡಬೇಕು, ನೀರೆಲ್ಲ ನಿರ್ವಹಣೆ ಮಾಡಬೇಕಂತ ಹೇಳಿ ಯಾವ್ಯಾವ ಸಂದರ್ಭದಲ್ಲಿ ಅದಕ್ಕೆ ಗೊಬ್ಬರವನ್ನು ಕೊಡ್ತೀರಿ, ಮತ್ತು ನಾಟಿಯನ್ನು ಹೇಗೆ ನಾಟಿ ಸಸಿಯನ್ನು ಎಲ್ಲಿಂದ ತರ್ತೀರಿ, ಹೇಗೆ ನಾಟಿ ಮಾಡ್ತೀರಿ ಹೇಳಿ ಸರ್. ನಾವು ಮೊದಲು ಉಳುಮೆ ಮಾಡ್ಕೋಬೇಕು, ಒಂದು ಎಕರೆ ಉಳುಮೆ ಮಾಡ್ಕೊಂಡು ಟ್ರ್ಯಾಕ್ಟರಲ್ಲಿ ಕ್ಲೀನಾಗಿ ಎಲ್ಲ ಪುಡಿ ಥರ ಮಾಡ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿರ್ಬೇಕು ಆಲ್ರೆಡಿ, ಮಿಕ್ಸ್ ಮಾಡಿ ಉಳುಮೆ ಮಾಡಬೇಕು. ಅನಂತರ ಸಾಲ ಹೊಡೆದು ಮೂರಳಿ ಪಟ ಮಾಡ್ಕೊಂಡು ಪಟ ಮಾಡಿರಬೇಕು. ನಾಟಿ ಬೀಜನಾರ ತರ್ಬೋದು, ಇಂಡೋಸ್ ಕಂಪ್ನಿಯಲ್ಲಿ ಬರ್ತದೆ 307-305 ಬರ್ತದೆ. ಒಂದು ಪ್ಯಾಕೆಟ್ಗೆ 1000 ಬೀಜ ಬರುತ್ತೆ, ಆ 1000 ಬೀಜದಲ್ಲಿ 1000 ರೂಪಾಯಿ ಬರುತ್ತೆ, ಅದು 1700 ರೂಪಾಯಿ. 1700 ರೂಪಾಯಿ ಬೀಜಕ್ಕೆ, ಒಟ್ಲು ಹಾಕೋಕ್ಕೆ 25 ಪೈಸೆ. ನರ್ಸರಿ ಕೊಟ್ಬಿಡ್ತೀವಿ, ಅವ್ರು ಒಟ್ಲು ಹಾಕಿ ಸಸಿ ಬೆಳ್ಕೊಡ್ತಾರೆ. ಎಲ್ಲಿ ನಿಮ್ ಸುತ್ತಮುತ್ತ ನರ್ಸರಿ ಇದೆಯಾ? ಇಲ್ಲಿ ಅರ್ಕೇರಲ್ಲಿ ಐತೆ, ಕೊಡೆಯಲ್ ಐತೆ, ತಡಗೋಡಿ ಐತೆ, ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೆ. ಯಾಕೆ ಅವರೇ ಬೆಳೆಸಿರೋ ಗಿಡಗಳನ್ನ ತಂದು ನೀವು ಮಾಡ್ಬೋದಲ್ಲ, ನೀವು ಬೀಜ ಕೊಟ್ಟು. ಈಗ ನಮ್ ಇಷ್ಟ ಬಂದ ಬೀಜ ಹಾಕೋರು ನಮಗ್ ತೃಪ್ತಿ ಅಲ್ಲ ಸರ್ ಅದು. ಈಗ ಅವರು ಯಾವ್ದೋ ಕಮ್ಮಿ ಕಡಿ ತಂದಿರ್ತಾರೆ, 1000 ರೂಪಾಯಿ ಬೀಜ ತಂದಿರ್ತಾರೆ, ನಾವಾಗ್ತಾರೆ 1700 ರೂಪಾಯಿ. ಕ್ವಾಲಿಟಿ ಮಿಸ್ ಆಯ್ತು, ಹೂವ ಕ್ವಾಲಿಟಿ ಬರೋ ನಂಬಿಕೆ ಇರುತ್ತೆ, ನಂಬಿಕೆ ನಾವು ನಮ್ಮ ಇಚ್ಛೆ ಅಂತ ನಾವು ಮಾಡಬೇಕು. ಈಗ ಅದೇ ಬೀಜಗಳನ್ನ ನೀವೇ ಸಸಿ ಮಡಿ ಮಾಡಿಕೊಂಡು ಹಾಗೆ ಮಾಡಿ ಮಾಡಿಕೊಂಡು ನೀವು ಸಸಿ ಮಾಡ್ಕೊಳಕಾಗಲ್ವಾ? ಆ ಥರ ಈಗ ಟೆಕ್ನಾಲಜಿ ಆಗಲ್ಲ ಸರ್, ಆಗಲ್ವಾ? ಆಗಲ್ಲ, ಅದು ಆ ಥರ ಹಾಕಿದ್ರು ಪೈರು ಬರ್ತದೆ, ಆದ್ರೆ ಎಲ್ಲ ಒಂಥರ ಗಂಟು ಗಂಟು ಹೂವು ಗಂಟು ಗಂಟು ಬಂದ್ಬಿಡುತ್ತೆ, ಆಗಲ್ಲ ಅದು. ಅದನ್ನ ಪ್ರಯತ್ನ ಮಾಡಿದ್ರೆ ಅದು ಫೇಲ್ ಆಗೈತೆ. ಅದು ಪ್ರಯತ್ನ ಮಾಡಿದ್ರೆ ಫೇಲ್ ಆಗೈತೆ. ಅದು ನೇರವಾಗಿ ಭೂಮಿಗೆ ಬೀಜಗಳನ್ನ ಬಿತ್ತನೆ ಮಾಡೋದು ಆ ಥರಕ್ಕೆ ಮಾಡಿ? ಆ ಥರ ಆಗಲ್ಲ ಸರ್, ಅದು ಮೇಲೆ ಅದು ಮಣ್ಣು ಜಾಸ್ತಿ ಹಾಕೋಂಗಿಲ್ಲ ಬೀಜಕ್ಕೆ. ಒಂದು ಸಮತೋಲನ ಬಂದಿರ್ತದೆ, ಸುರಕ್ಷಿತವಾದ ವಾತಾವರಣದಲ್ಲಿ 20 ಪೈರು ತಂದು ನಾಟಿ ಮಾಡ್ಬೇಕು ಸರ್. ಅದಕ್ಕೆ ಒಂದು ಕಲೋಣ ಕಡೆ ಅಂತರದಿಂದ ನಾಟಿ ಮಾಡಬೇಕು, ಒಂದೊಂದು ಸಸಿಗೆ ಒಂದು ಕಲೋಣ ಅಂತರದಿಂದ ನಾಟಿ ಮಾಡಬೇಕು. ಅಂತ ಎಷ್ಟು ಸಸಿಗಳು ಒಂದು ಎಕರೆಗೆ ಸೇರ್ತಾರೆ? ಒಂದು ಎಕರೆ 8,000 ಸಸಿ ಹಾಕ್ಬೇಕು ಸರ್. 8,000 ಸಸಿ ಹಾಕಬೇಕು. 8,000 ಸಸಿಯಿಂದ ನಿಮ್ಗೆ 7 ಟನ್ ಅಥವಾ ಬೆಳಿಬೇಕು ಸರ್. ಈಗ ಹೇಳಿ, ಸಸಿ ಮಾಡಿದ ಮೇಲೆ ನೀವು ಅದಕ್ಕೆ ಮುಂಚೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಅದಾದ ನಂತರ ಸಸಿ ನಾಟಿ ಮಾಡಿದ ನಂತರ ಒಂದು ವಾರಕ್ಕೆ ಒಂದು ಇದು ಬರುತ್ತೆ ಸರ್, ಉಪ್ಪು ಮತ್ತೆ ಬೂದಿ ಬರುತ್ತೆ, ಅದು ಅದಕ್ಕೆ ಮಿಕ್ಸ್ ಮಾಡಿ 3 ಇಂಚು ಸಸಿಗೂ 3 ಇಂಚಿಗೂ ಅಂತರದಿಂದ ಹಾಕ್ಬೇಕು ಸರ್ ತಿಂಡಿ. ಅದು 3 ಇಂಚು ಅಂದ್ರೆ ಯಾವ ತರ ಅಂತಾರೆ? ಸಸಿ ನೆಟ್ಟಿರ್ತದೆ ಸರ್, ಸಸಿಯಿಂದ 3 ಇಂಚು ದೂರ ಹಾಕ್ಬೇಕು. ದೂರದಲ್ಲಿ ಅದಕ್ಕೆ ಹಾಗೆ ಹಾಕೋದು ಅಥವಾ ಅದಕ್ಕೆ ಏನಾದ್ರು ಗುಳಿ ಹೊಡೆದು ಹಾಕ್ಬೇಕು? ಇಲ್ಲ, ಗುಳಿ ಆ ತರನೇ ಭೂಮಿ ಪಕ್ಕಕ್ಕೆ ಹಾಕ್ಬಿಡೋದು ಅಷ್ಟು ಸರ್. ಪಕ್ಕಕ್ಕೆ 3 ಇಂಚು ಬಿಟ್ಟು ಇರ್ಕೋತದೆ, 3 ಇಂಚು ಬಿಟ್ಟು ಒಂದು ಹಾಕದ ನಂತರ ಒಂದು 4-5 ದಿನ ಬಿಟ್ಟು ಗಿಡಕ್ಕೆ ಮಣ್ಣು ಕೊಡ್ಬೇಕು ಸರ್. ಗಿಡಕ್ಕೆ ಮಣ್ಣು ಕೊಟ್ಟು ಪಕ್ಕದ ಇರುತ್ತೆ ಮಣ್ಣು, ಅದೇ ಏರಾಕ್ಬೇಕು. ಒಂದು ವಾರ ಬಿಟ್ಟು ನೀರ್ ಕಟ್ಟಿ ಪುನಃ ಅಕ್ತೆ ಮಾಡ್ಬೇಕು, ಸುತ್ತ ಮಣ್ಣು ಕೊಡ್ಬೇಕು. ಅಕ್ತೆ ಅಂದ್ರೆ ಕಳೆ ಬೆಳೆದೇ ಇರುತ್ತೆ, ಕಳೆ ಬೆಳೀತಾರೆ, ಅಕ್ತೆ ಮಾಡಿ ಕಳೆ ಬೆಳೆಯುತ್ತೆ. ಚೆಂಡು ಸಸಿ ಮಧ್ಯದಲ್ಲಿ ಅದು ತೆಗಿಬೇಕು ಸರ್, ಕಳೆ ಬೆಳೆದು ಚೆಂಡು ಸಸಿ ಕಳೆ ಬೆಳೆದ್ರೆ ಅದು ನಷ್ಟ ನಮ್ಗೆ ರೈತರು. ಕಳೆ ಬೆಳೆಯುತ್ತೆ, ಬೆಳೀತದೆ, ಬತ್ತದ ಭೂಮಿಯ ಮೇಲೆ ಬಂದೇ ಬತ್ತದ, ಕಳೆ ತೆಗಿಬೇಕು ಸರ್. ಅದು ಕಳೆ ಯಾವ್ದೇ ಕಾಣಿಗೂ ಮಡಗಬಾರ್ದು. ಆಮೇಲೆ ಮತ್ತೆ ಇನ್ಯಾವಾಗ ಗೊಬ್ಬರ ಕೊಡ್ಬೇಕು ಅದಕ್ಕೆ? ಮತ್ತೆ ಒಂದು 10 ದಿವಸಕ್ಕೆ ಒಂದೊಂದ್ಸರಿ ಕೊಡ್ಬೇಕು ಸರ್. ಅದನ್ನ 10 ದಿನಕ್ಕೆ ಒಂದೊಂದ್ ದಿನ ಕೊಟ್ಟು ಏನೇನ್ ಗೊಬ್ಬರ ಕೊಡ್ತೀರಿ? ಫಸ್ಟ್ ಉಪ್ಪು ಬದಿ ಕೊಡ್ತೀವಿ, ಅನಂತರ DAP ಸುಫಲ ಮತ್ತು 10-20 ಇವೆಲ್ಲನೂ ಎಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ನಿಮಗೆ ಅನುಭವದಿಂದ ಗೊತ್ತಾ, ಅಥವಾ ಬೇರೆ ನಮ್ಮ ಕೃಷಿ ಇಲಾಖೆಯ ವಿಜ್ಞಾನಿಗಳು ಅವರೇನಾದ್ರು ಚೆಂಡು ಅವಸಲ ತಕ್ಕಂದೇ ಮಾಡಿಲ್ಲ, ನಾವು ಅನುಭವದಿಂದ ನಾವು ಮಾಡಿದ್ದೀವಿ, ಮಾಡಿದೀವಿ, ಯಶಸ್ಸಾಗಿದ್ದೀವಿ. ಚೆಂಡು ನಮಗೆ ಮೂಲ ಸರ್, ಅದು ಮೂಲ ಅಂದ್ರೆ ಈಗ ಅದು ನಿಮಗೆ ಆದಾಯವನ್ನ ಕಟ್ಕೊಟ್ಟದ. ಈಗ 1 ಎಕರೆಯಲ್ಲಿ ನೀವು ಚೆಂಡು ಹೂವನ್ನ ಬೆಳಿತಾರೆ, ಗುತ್ತಿಗೆಗೆ ಬೇರೆ ಜಮೀನು ಮಾಡ್ಕೊಂಡಿರ್ತೀರಿ, ಅವ್ರಿಗೂ ದುಡ್ಡು ಕೊಡಬೇಕು. ಹೌದು. ಇಲ್ಲಿ ಚೆಂಡು ಹೂವಿಗೆ ಅದು ಯಾವಾಗ ಸಸಿಯಿಂದ ನೀವು ಬೀಜ ತರ್ತೀರಿ ಅಲ್ಲಿಂದನೂ ಕೂಡ ಖರ್ಚಿರುತ್ತೆ. ಇದೆಲ್ಲ ಖರ್ಚನ್ನ ಆಗಿ ಸರಿದೂಗಿಸಿ ನಿಮಗೆ 1 ಎಕರೆ ಚೆಂಡು ಹೂವಿನಲ್ಲಿ ಒಂದು 7 ಕ್ವಿಂಟಲ್ ಬತ್ತು ಅಂದರೆ ಎಷ್ಟು ನಿಮಗೆ ಹಣ ನಿಮ್ಮ ಕೈಗೆ ಸೇರುತ್ತೆ ಸರ್? ರೈಟ್ ಇದ್ರೆ ಮಿನಿಮಮ್ ಒಂದು 30-30 ರೂಪಾಯಿ ರೈಟ್ ಇದ್ರೆ ಒಂದು ಲಕ್ಷ 1.5 ಲಕ್ಷ ಸಿಗುತ್ತೆ ಸರ್, ಎಲ್ಲ ಖರ್ಚೆಲ್ಲ. ಇದು 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ. ಆದರೆ ಇದು ನೀವು ವರ್ಷಕ್ಕೆ 2 ಬೆಳೆ ಮಾಡೋಕ್ಕಾಗಲ್ವಾ? ವರ್ಷಕ್ಕೆ ಈಗ ಚೆಂಡು ಹಾಕ್ತಿವಿ, ಮತ್ತೆ ಚೆಂಡು ವಕ್ರ ಅಂತ ಫಲವತ್ತತೆ ಬರಲ್ಲ, ಪರಿವರ್ತನೆ ಆಗ್ಬೇಕು, ಬೇರೆ ಬೆಳೆ ಬೆಳಿಬೇಕು, ಪರಿವರ್ತನೆ ಮಾಡ್ಕೊಂಡು ಬೆಳಿಬೇಕು ಅದನ್ನ. ಈ ಪರಿವರ್ತನೆ ಬೆಳೆಯಾಗಿ ಬೇರೆ ಏನ್ ಬೆಳಿತೀರಿ? ಬದ್ನೆ ಹಾಕ್ತಿವಿ, ಮತ್ತೆ ಬೆಂಡೆ ಹಾಕ್ತಿವಿ, ತರಕಾರಿ ಬೆಳೆ ಹಾಕತ್ತಿವಿ. ಅದು ಭೂಮಿ ಫಲವತ್ತೈದು ಆಯ್ತದಲ್ಲ, ಆಗ ಬೆಳಿಬೋದು. ಒಂದ್ ಬೆಳೆ ಬಿಟ್ಟು ಒಂದ್ ಬೆಳೆ ಮತ್ತೆ ಬೆಳಿಬೋದು ಚೆಂಡು. ಈಗ ಆ ಗಿಡಗಳೆಲ್ಲ ತೆಗೆದು ಎಷ್ಟು ಅಥವಾ ಅಲ್ಲೇ ನೀವು ರೋಟರಿ ಹೊಡೆಸೋದು? ರೋಟರಿ ಹೊಡೆಸ್ಬಿಟ್ಟು ಸರ್ ಅಲ್ಲೇ ಅದು ಭೂಮಿಗೆ ಫಲವತ್ತೈತೆ ಆಯ್ತದ. ಈಗ ನಂತರ ತರಕಾರಿ ಬೆಳೆ ಬೆಳಿತೀನಿ ಅಂತ ಹೇಳ್ತಾ ಇದ್ರೆ ಇಡೀ 1 ಎಕರೆಗೂ 1 ತರಕಾರಿ ಹಾಕ್ತೀರಾ? ಒಂದೇ ಬೇರೆ ಬೇರೆ ಅರ್ಧಕ್ಕೆ ಬೇರೆ ಬೇರೆ ಹಾಕಿ ಸರ್. ಈಗ ಅರ್ಧ ಎಕರೆಗೆ ಬದ್ನೆ ಹಾಕ್ತಿವಿ, ಅರ್ಧ ಎಕರೆಗೆ ಬೆಂಡೆ ಹಾಕ್ತಿವಿ, ಬೆಂಡೆಕಾಯಿನ ಹಿಂಗ ಹಾಕೊಂಡು ಬೆಳಕತ್ತಿವಿ ಸರ್. ನೀರೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನೀರನ್ನ ಹಳ್ಳ ಐತ, ಮೋಟರ್ ಐತೆ, ಬೇಸಿಗೆಲಿ ಮೋಟರಿಂದ ಹೊಡ್ಕತ್ತೀವಿ ಸರ್. ಯಾವ ಹಳ್ಳ? ಕಾಲುವೆ ಹಳ್ಳನ? ನಿರಂತರ ಕೆರೆಯಿಂದ ಲೀಕೇಜ್ ನೀರು ಬರ್ತದೆ, ಅವಾಗಲೂ ಬರ್ತಿರುತ್ತೆ, ಅಲ್ಲಿಂದ ಪಂಪ್ ಸೆಟ್ ಮಾಡ್ಕೊಂಡು ಹೊಡ್ಕೊಂಡು ಜರಿ ನೀರು ಹೊಡ್ಕತ್ತೆ ಸರ್. ಸಿಗುತ್ತೆ, ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಎಲ್ಲಿ ನಾಲೆ ಬಯಲು? ನಾಲೆ ಹೋಗಿಲ್ಲ. ನಾಲೆ ಬಯಲು ಬಂದೈತೆ, ಅದು ಬೇಸಿಗೆ ಕಟ್ಟಿ ನೀರು ಬರುತ್ತಲ್ಲ, ಕಟ್ಟಿ ಸಂದ್ರೆ ನೀರು ಇಲ್ಲದ ಸಂದ್ರೆ ಅಂತ ಸಂದ್ರೆ ಹೊಡ್ಕತ್ತೀವಿ. ನಿಮ್ಗೆ ಬೋರ್ ಏನು ಹಾಕ್ಸ್ಕೊಂಡಿಲ್ವಾ? ಅಲ್ಲಿ ಏನ್ ಬೋರ್ ಇಲ್ಲ ಸರ್, ಬೋರ್ ಇಲ್ಲ, ನೀರು ಇಲ್ಲೇ ಸಿಗುತ್ತಲ್ಲ. ಈ ತರಕಾರಿ ಬೆಳೆಗಳು ಅಂದ ತಕ್ಷಣ ನಿಮ್ಗೆ ಸಾಮಾನ್ಯವಾಗಿ ರೇಟು ಏರುಪೇರು ಆಗ್ತಿರ್ತದೆ. ಖಂಡಿತ. ಮತ್ತೆ ಖರ್ಚು ಕೂಡ ಜಾಸ್ತಿ ಸ್ವಲ್ಪ ಬೆಳೆಯೋದಕ್ಕೆ. ಇದನ್ನ ಹೇಗೆ ನೀವು ಸರಿದೂಗಿಸ್ತೀರಿ? ರೇಟ್ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬಿಡ್ತು, ಹೆಚ್ಚಾಗ್ಬಿಡ್ತು ಈ ತರ ಆದಾಗ? ಸರ್, ಈಗ ಮುಂದೆ ಬರೋದು ಯಾರು ಗೊತ್ತಾಗಲ್ಲ. ನಾವು ಮಾಡೋ ಪ್ರಯತ್ನ ಮಾಡ್ಬೇಕು, ಫಲ ಕೊಡೋದು ಬೇರೆ, ಪ್ರಯತ್ನ ಮಾಡಿದವ್ರ ಫಲ ಏನ್ ಸಿಗುತ್ತೆ? ಲಾಸ್ ಆಗ್ತು ಅಂತ ಕೂತ್ಕೊಳಂಗಿಲ್ಲ, ಕೂತ್ಕೊಳಂಗಿಲ್ಲ, ಪ್ರಯತ್ನ ಮಾಡ್ಬೇಕು, ಮಾಡ್ಬೇಕು, ಫಲ ತಗೋಬೇಕು. ಈ ತರಕಾರಿ ಸಸಿಗಳನ್ನ ಹೇಗೆ ನರ್ಸರಿದೆ ತಗೋತೀರಾ? ನರ್ಸರಿ ಸರ್, ಅದು ಅದು ಬೀಜ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಬೇಕಾದ ಕಂಪ್ನಿ ಬೀಜ ತಗೊಂಡು ಅದು ಅಲ್ಲೇ ನರ್ಸರಿ ಕೊಟ್ಟು ಪೈರು ಮಾಡ್ಕೊಂಡು ಅಲ್ಲಿ ತಂದು ಇಲ್ಲಿ ನಾಟಿ ಮಾಡೋದು ಸರ್. ಈಗ ತಂದಾಗ ಸಸಿಗಳನ್ನ ನರ್ಸರಿಲಿ ಬೆಳೆಸ್ಕೊಟ್ಬಿಡ್ತಾರೆ. ತಂದಾಗ ಒಂದು ತರಕಾರಿ ಸಸಿಯನ್ನು ನಾವು ಭೂಮಿಯಲ್ಲಿ ನಾಟಿ ಮಾಡಬೇಕು ಅಂದರೆ ಆ ಸಸಿಗಳು ಯಾವ ರೀತಿ ಇರಬೇಕು, ಮತ್ತು ಯಾವ ರೀತಿಯಾಗಿ ಅದಕ್ಕೆ ನಾವು ನಾಟಿ ಮಾಡೋದಕ್ಕೆ ಮುಂಚೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಸರ್. ಈಗ ನಾವು ಬದನೆ ಹಾಕಿದ್ದು ಒಂದು 30 ಕ್ವಿಂಟಲ್ ಹಾಕಿದ್ದು, ಮೈಕೋ ಕಂಪ್ನಿಯಿಂದ ಪೈರು ತರಿಸಿದ್ದು, ಬೀಜ ತರಿಸಿದ್ದು, ಆ ಬೀಜ ಒಟ್ಲ ಹಾಕ್ಬಿಟ್ಟು ಬೆಳೆದಿದ್ದು, 20 ಸೊಪ್ಪು ನಾಟಿ ಮಾಡೋದು, ಅದು ಅದಕ್ಕೆ ಮಾಮೂಲಿ ಏನು ಗೊಬ್ಬರ ತಿಂಡಿ ಹಾಕ್ಬಿಟ್ಟು ಬೇಸಾಯ ಮಾಡೋದು, ಆಮೇಲೆ ಗಿಡ ಮಗ್ಳು ಮಾಡೋದು, ಪ್ರತಿ ವಾರಕ್ಕೂ ಔಷಧಿ ಹೊಡಿಬೇಕು ಸರ್, ಮಿಸ್ ಮಾಡ್ದಂಗೆ ಔಷಧಿ ಹೊಡೆದಂತೆ ಪ್ರತಿ ವಾರ ಔಷಧಿ ಹೊಡಿಬೇಕು. ಅದಕ್ಕೆ ಬದನೆಗ ಹುಳ ಜಾಸ್ತಿ. ಅಲ್ಲ, ನಿಮ್ಗೆ ಹುಳ ನೋಡ್ಕೊಂಡು ಹೊಡಿತೀರಾ, ಹುಳ ಇಲ್ದೇ ಹೊಡಿತೀರಾ? ಇಲ್ಲ, ಹುಳ ಪ್ರತಿ ಬಾರಿ ಹೊಡೆದ್ರೆ ಸರ್ ಉತ್ತಮ ಸರ್. ಅದು ಪ್ರತಿ ಬಾರಿ ಸುಮ್ನೆ ಯಾಕೆ ಔಷಧಿ ಹೊಡಿತೀರಿ? ಹುಳ ಬರುತ್ತೆ ಸರ್, ಬದನೆಗ ಖಂಡಿತ ಹುಳ ಬಂದೇ ಬರ್ತದೆ. ಒಂದ್ಸತಿ ಹುಳ ಅಂಟ ಮೇಲೆ ಅದು ರೋಗ ಹೂವೆಲ್ಲ ಉದುರಾಗ್ಬಿಡುತ್ತೆ, ಫಲ ಕಡಿಮೆ. ಈಗ ಹೈಬ್ರಿಡ್ ಬೀಜಗಳನ್ನ ಹಾಕಿದಾಗ ಹುಳಗಳ ಸಂಖ್ಯೆ ಜಾಸ್ತಿ. ನಾವು ಔಷಧಿ ಸಿಂಪಡಣೆ ಮಾಡಿದಷ್ಟು ನಮ್ಗೆ ಇಳುವರಿ ಬರುತ್ತೆ. ಗೊಬ್ಬರ ಏನ್ ಕೊಡ್ತೀರಿ ಅದಕ್ಕೆ? ಅದು ಮಾಮೂಲಿ ಸರ್, ನಾಟಿ ಮಾಡಿದ 15 ಉಪ್ಪು ಬುದ್ಧಿ, 10-26 DAP ಸುಫಲ ಇದೆ. ಅದು ನಾಟಿ ಮಾಡೋದಕ್ಕೆ ಮುಂಚೆ ಭೂಮಿಗೆ ಏನಾದ್ರು ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಚೆಲ್ಬೇಕು ಸರ್? ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಅಕಸ್ಮಾತ್ ಹಾಕ್ಲಿಲ್ಲ ಅಂದ್ರೆ ನಾವು ಮಗ್ಳು ಮಾಡ್ತೀವಲ್ಲ ಮಣ್ಣು, ಆಗ ಕೊಟ್ಟಿಗೆ ಗೊಬ್ಬರ ಹಾಕಿ ಮಗ್ಳು ಮಾಡಿ ಏನ್ ಮಾಡ್ತೀರಿ ಕೊಟ್ಟಿಗೆ ಗೊಬ್ಬರಕ್ಕೆಲ್ಲ? ಕೊಟ್ಟಿಗೆ ಗೊಬ್ಬರ ಮಾಡಿ ನಾವು ಹಸು ಸಾಕ್ತಿವಲ್ಲ, ಹಸುಸಾವಿಂದ ಅದು ನಾಟಿ ಗೊಬ್ಬರ ಹಸು ಸಾಕಿದ್ರೆ ಇದೆ ಸರ್, ಹಸು ಇದೆ. ಉಳುಮೆ ಎತ್ತುಗಳು? ಉಳುಮೆ ಎತ್ತಿಲ್ಲ ಸರ್. ಉಳುಮೆಗೆಲ್ಲ ಏನ್ ಮಾಡ್ತೀರಿ? ಉಳುಮೆ ಎಲ್ಲ ಟ್ರ್ಯಾಕ್ಟರ್ ಇದೆ, ನಮ್ಮ ರೈತರು ಹಸುಗಳಿವೆ, ಅವರು ಕೆರೆ ಹೊಡ್ಕೊಡ್ತಾರೆ ಮಾಡ್ತಾರೆ. ಈಗ ಟ್ರ್ಯಾಕ್ಟರ್ ಎಲ್ಲಾ ಕಡೆಗೂ ಎಲ್ಲದಕ್ಕೂ ಉಳುಮೆ ಮಾಡಕ್ ಆಗಲ್ಲ. ಈಗ ಒಂದು ಬೆಳೆ ಇದ್ದಾಗ ಅದ್ರ ಮಧ್ಯೆ ಏನಾದ್ರು ಕುಂಟೆ ಹೊಡಿಬೇಕು, ಅದಕ್ಕೆ ಆಗಲ್ಲ. ಅದೇ ಏರ್ ಐತಲ್ಲ ಸರ್, ಏರು ನಮ್ಮ ರೈತರದಾಗ ಅವ್ರು ಹೊಡ್ಕೊಡ್ತಾರೆ ಸರ್, ಬಂದಾಗ ಹೊಡ್ಕೊಡ್ತಾರೆ. ಹಸು ಸಾಕಿದ್ನಿ ಅಂತ ಹೇಳಿದ್ರಿ, ಹಸು ಎಷ್ಟು ಸಾಕಿದ್ರಿ? ಹಸು ನಮ್ದು 3 ಇದೆ ಸರ್, ಇಲ್ಲ HF ಇದೆ. ಸಗಣಿ ಸಾಕಾಗುತ್ತಾ? ಸಗಣಿ ಸಾಕಾಗುತ್ತೆ ಸರ್, ಖಂಡಿತ ಸಾಕಾಗುತ್ತೆ, ಸಾಕಾಗುತ್ತೆ. ಒಂದ್ ಎಕರೆಗೆ ಬೇಜಾನ್ ಸರ್, ಅದು ತರಕಾರಿ ಬೆಳೆ ಒಂದ್ ಎಕರೆಗೆ ಬೇಜಾನ್, 3 ಹಸುವಿಂದ 1 ಎಕರೆ ಬೇಸಾಯ ಮಾಡಬಹುದು. ಈಗ 3 ಎಕರೆ ಒಟ್ಟಿಗೆ ನೀವು ಬೋಗ್ಯಕ್ ಮಾಡ್ಕೊಂಡಿರೋದು? ಹೌದು. ಒಂದ್ ಎಕರೆನಲ್ಲಿ ಚೆಂಡು ಹೂವು ಮತ್ತೆ ಅದನ್ನ ಬೆಳೆ ಬದಲಾಯಿಸಿ ಈ ತರಕಾರಿಗಳನ್ನ ಬೆಳಿತೀನಿ ಅಂತ ಹೇಳ್ತಾ ಇದ್ರೆ, ಈ ಅದಲ್ದೆ ಮಿಕ್ಕದ 2 ಎಕರೆ ಇದೆಯಲ್ಲ, ಅದೆಲ್ಲ ಭತ್ತ ಸರ್? ಭತ್ತ, ಅದು ಪೂರ್ತಿ ಭತ್ತ ಬೆಳಿತೀರ? ಭತ್ತನೇ ಬೆಳೆದು. ಹೌದಾ? ಜಾಸ್ತಿ 3 ಎಕರೆ ತರಕಾರಿ ಬೆಳೆಯಕ್ ಆಗಲ್ಲ, ತುಂಡು ವೆಚ್ಚ ಆಗ್ಬಿಡುತ್ತೆ, ಅದು ತುಂಬಾ ಕಷ್ಟ ಆಯ್ತು, ಈ ಲೇಬರ್ ಅಲ್ಲಿ ಬೆಳೆಯಕ್ ಆಗಲ್ಲ. ಇದಕ್ಕೆಲ್ಲ ಮತ್ತೆ ಏನ್ ಮಾಡ್ತೀರಿ? ಲೇಬರ್ ಅಲ್ಲಿ ಬೆಳೆಯಕ್ಕಾಗಲ್ಲ ಅಂದ್ರೆ ಒಬ್ಬರೇ ದುಡಿಮೆ ಮಾಡಕ್ಕಾಗುತ್ತಾ? ಈಗ ನಾವು ಜಾಸ್ತಿ ಕೆಲಸ ಇದ್ದಾಗ ಲೇಬರ್ ಕಟ್ಕೋತೀವಿ, ಸ್ವಲ್ಪ ಸ್ವಲ್ಪ ಇದ್ದಾಗ ನಾವೇ ಮಾಡ್ಕೋತೀವಿ. ನೀವು ಅಂದ್ರೆ ಎಷ್ಟು ಜನ ಇದ್ದೀರಿ ಮನೆ ಸದಸ್ಯ? ನಾನೇ ಒಬ್ಬರ ಸರ್, ಒಬ್ಬರ. ಮಿಕ್ಕದು ಕಳೆ ಕಳೆ ಅಲ್ಲಿ ಹೆಂಗ್ ಸುಕ್ಕಿತ್ಕೋತಾರೆ? ಮನೆಯವ್ರು ಕಿತ್ಕೋತಾರೆ, ಕಳೆ ಗಿಳೆ ಜಾಸ್ತಿ ಕೆಲಸ ಇದ್ರೆ ಲೇಬರ್ ಕಡ್ಕೋತೀವಿ. ಈಗ 2 ಎಕರೆ ಭತ್ತ ಬೆಳಿತೀನಿ ಅಂತ ಹೇಳ್ತಾ ಇದ್ರಲ್ಲ, ಒಂದ್ ವರ್ಷದಲ್ಲಿ ಎಷ್ಟು ಬೆಳೆಗೆ ನೀರು ಕೊಡ್ತಾರೆ ನಾಲೆಯಲ್ಲಿ? ನೀವು ಬೋಗೆ ಮಾಡ್ಕೊಂಡಿರೋದು ನಾಲೆ ಬಯಲು ಜಮೀನು? ನಾಲೆ ಬಯಲು. ಅದು ಬೇಸಿಗೆಯಲ್ಲಿ ಒಂದು 5 ಕಟ್ ನೀರು ಕೊಡ್ತಾರೆ, 5 ನೀರು ಕಟ್ಕೋದ್ರೆ ಅದರಲ್ಲಿ ಕಟ್ ನೀರಲ್ಲಿ ನೀರೇನು ಸಿಗುತ್ತೆ, ಆ ನೀರು ಕಟ್ ನೀರಲ್ಲಿ ನೀರು ನಿಂತೋದಾಗ ಹಳ್ಳದಿಂದ ನೀರು ಜಂಪ್ ಮಾಡ್ಕೊಂಡು ಬೆಳಿಬೇಕು ಸರ್. ಅಲ್ಲ, ಎಷ್ಟು 2 ವರ್ಷಕ್ಕೆ 2 ಬೆಳೆ ಬೆಳಿತೀರಾ? 7 ಬೆಳೆ ಬೆಳಿ ಸರ್, ಅದು ಅಡಿಯೋದಕ್ಕೆ ಹಳ್ಳ ಸಿಗುತ್ತೆ, 7 ಬೆಳೆ ಆಯ್ತದೆ. ಏನ್ ತಳಿ ಭತ್ತ ಹಾಕ್ತೀರಿ ಹೇಳಿ ಸರ್? ಈಗ ನಾವು ಬೇಸಿಗೆಯಲ್ಲಿ ಜಯ ಭತ್ತ ಹಾಕ್ತಿವಿ, ಈಗ 1001 ಹಾಕ್ತಿವಿ. ಜಯ ಏನು ಊಟಕ್ಕಾಗಲ್ಲ? ಜಯ ಊಟಕ್ಕಾಗಲ್ಲ ಸರ್, ನಮ್ಗೆ ಊಟಕ್ಕೆ ಬೇಕು ಅಂದ್ರೆ ನಾವು ಸಣ್ಣ ಭತ್ತ ಹಾಕತ್ತೀವಿ. ಎಷ್ಟು ಮನೆಗೆ ಎಷ್ಟು ಬೇಕು? ನಿಮ್ಮ ಜಮೀನ್ ಇದೆಯಲ್ಲ, ಸಣ್ಣ ಭತ್ತ ಮನೆಗೆ ಊಟಕ್ಕೆ ಅಷ್ಟು ಹಾಕೊಂಡು ಉಳ್ಕೆದ 2 ಎಕರೆಗೆ ದಪ್ಪ ಹಾಕಿ ಬೇರೆ ಮಾರಾಟ ಮಾಡ್ತೇವೆ. ಭತ್ತದಲ್ಲಿ ಈಗ ನಿಮ್ಗೆ 2 ಎಕರೆಗೆ ಏನ್ ಇಳುವರಿ ಪಡಿತಿದ್ದೀರಿ? 1 ಎಕರೆಗೆ 35 ಮೂಟೆ ಬೆಳಿತೀವಿ ಸರ್. ಮಿನಿಮಮ್ 35 ಮೂಟೆ ಕಮ್ಮಿ ಬೆಳೆಯಲ್ಲ, ಚೆನ್ನಾಗಿ ಬೆಳೆದ್ರೆ 40 ಮೂಟೆ ಬೆಳಿತೀವಿ. ಮತ್ತೆ ಅದಕ್ಕೆಲ್ಲ ಗೊಬ್ಬರ ಗೋಡ್ಗೆ ಏನ್ ಮಾಡ್ತೀರಿ? ನಿಮ್ಮ ಅಲ್ಲಿರೋ ಹಸದು ಇದೊಂದು ಎಕರೆಗೆ ಆಯ್ತು ಸರ್, ಒಂದ್ ಎಕರೆಗೆ ಒಂದ್ ಬೆಳೆ ಕೊಡ್ಕತ್ತೀವಿ, ನೆಕ್ಸ್ಟ್ ಇನ್ನೊಂದ್ ಬೆಳೆಗೆ ಯಾವ್ದು ಕೊಡಿತೀವಿ. ಅಂದ್ರೆ ವರ್ಷಕ್ಕೆ ನೀವು ಎರಡೆರಡು ಬೆಳೆ ಬೆಳೆಯೋದಾಗ ಪ್ರತಿ ಬೆಳೆಗೂ ನೀವು ಮೂಲ ಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾಗುತ್ತಲ್ಲ? ಪ್ರತಿ ಬೆಳೆಗೂ ಮೂಲ ಕೊಡಕ್ಕಾಗಲ್ಲ ಸರ್, ಯಾಕಂದ್ರೆ ಅದು ಕೊಡಕ್ಕಾಗಲ್ಲ, ಕೊಟ್ಟಿಗೆ ಗೊಬ್ಬರ ಕೊಡಕ್ಕಾಗಲ್ಲ. ಅಂದ್ರೆ ಮತ್ತೆ ತರಕಾರಿಗೆ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಕೊಡ್ತಾರೆ ಸರ್, ಕೆಮಿಕಲ್ ಹಾಕ್ತಿವಲ್ಲ, ಇದಕ್ಕೆ ರೋಗ ರುಚಿನ ಜಾಸ್ತಿ ಆಗುತ್ತಲ್ಲ ಸರ್? ಅಂತದೇನು ಔಷಧಿ ಹೊಡಿಯೋದು ಯಥೇಚ್ಛವಾಗಿ ನಾವು ಇದು ಕೊಡಲ್ಲ ಸರ್, ಯಾಕಂದ್ರೆ ತಿಂಡಿ ಕೊಡಲ್ಲ, ಎಷ್ಟು ಬೇಕು ಅಷ್ಟು ಕೊಡ್ಕೊಂಡೇ ಮಾಡೋದು. ಈಗ ಮುಖ್ಯವಾಗಿ ನಿಮ್ಮ ತರಕಾರಿ ಬೆಳೆಗೆ ಹೆಚ್ಚಾಗಿ ಕೀಟಗಳು ಮತ್ತೆ ಬೇರೆ ಬೇರೆ ರೀತಿಯಾದ ರೋಗಗಳು ಕಾಡ್ತವೆ, ಈ ತರ ರೋಗಗಳು ಕೀಟಗಳು ಕಂಡು ಬಂದಾಗ ಅದನ್ನ ಹೇಗೆ ಗುರುತಿಸ್ತೀರಿ ಹೇಳಿ? ಒಂದ್ ವಾರಕ್ಕೆ ಅಬ್ಸರ್ವ್ ಮಾಡ್ತೀವಿ, ಗಿಡ ಬೆಳೆ ಅಬ್ಸರ್ವ್ ಮಾಡ್ತೀವಿ, ಯಾವ ಮಟ್ಟಕ್ಕೆ ಅದ, ಈ ವಾರದಲ್ಲಿ ಹೆಂಗೈತಿ ಹಿಂಗೈತೆ. ಸ್ವಲ್ಪ ಏನಾರ ಗಿಡ ಏನಾರ ಗುಂಗುರು ಕಟ್ಕಂದ್ರೆ ಅದಕ್ಕೆ ಔಷಧಿ ಮಾಡಿ ಸಿಂಪರಣೆ ಮಾಡ್ತೀವಿ. ಔಷಧಿ ಹೊಡಿಬೇಕು ಅಂತ ನೀವು ಹೇಗೆ ತಿಳ್ಕೊಳ್ತೀರಿ? ಇಂಥದೇ ಔಷಧಿ ಹೊಡಿಬೇಕು ಅಂತ ಸರ್, ನಮ್ಗೆ ಇಂಥದೇ ಕಾಯಿಲೆ ರೋಗ ಬಂದಿದೆ ಅಂತ ಹೇಗೆ ಪತ್ತೆ ಮಾಡ್ತೀರಿ? ಈಗ ಕೃಷಿ ಇಲಾಖೆ ನಮ್ಮ ಅರ್ಕೆರಲ್ಲಿ ಇದೆ, ಅವ್ರು ಕರ್ಕೊಂಡ್ಬಂದು ಆ ಥರದ ಏನೋ ಪ್ರಾಬ್ಲಮ್ ಏನೋ ಬಂದು ತೋರಿಸ್ತೀವಿ, ಅವರು ಈ ಥರ ಸಲಹೆ ಕೊಡ್ತಾರೆ, ಈ ಥರದ್ದು ಈ ರೋಗ ಇದು ಒಳ್ಳೆಯ ಅಂತ ಹೇಳ್ತಾರೆ. ಬಂದು ಸಲಹೆ ಕೊಟ್ಟಂಥ ಔಷಧಿ ಕೊಟ್ಟಂಥ ಸಲಹೆ ಕೊಟ್ಟಂತ ತಗೊಬಂದು ಸಿಂಪಡಣೆ ಮಾಡಿ. ಈ ತರಕಾರಿ ಎಲ್ಲ ಬೆಳಿತಿರಲ್ಲ, ಬದನೆ ಮತ್ತೆ ಬೆಂಡೆ, ಇವನ್ನೆಲ್ಲ ಮಾರುಕಟ್ಟೆಗೆ ಏನ್ ಮಾಡ್ತಾರೆ? ಮಾರುಕಟ್ಟೆ ಆರಂಭಿಸಿ ಮೈಸೂರು ಆರಂಭಿಸಿದ ಸರ್, ಮೈಸೂರಿಗೆ ಮೈಸೂರಿಗೆ ಹಾಕ್ತದೆ ಎಲ್ಲ, ತುಂಬಾ ಹತ್ರ ಒಟ್ಟಿಗೆ ಹೋಗಿ ಬಜಾರ್ ಸರ್, ಈಗ 9 ಗಂಟೆಗೆ ಮೊಬೈಲ್ ಅಲ್ಲೇ ಬಜಾರ್ ಹಾಕ್ಬಿಡ್ತಾರೆ, ಇಷ್ಟು ಇಂತ ತರಕಾರಿಗಿಂತ ಇಷ್ಟ, ರೇಟ್ ನೋಡ್ಕೊಂಡು ಮಾರಾಟ ಮಾಡಿ. ಅಂದಾಜು ಒಂದು ಅರ್ಧ ಎಕರೆನಲ್ಲಿ ಬೆಂಡೆಯನ್ನ ಎಷ್ಟು ಕ್ವಿಂಟಲ್ ಬೆಳಿಬಹುದು? ಸರ್, ಅರ್ಧ ಎಕರೆ ಬೆಂಡೆ ಬೆಳೆದ್ರೆ ಒಂದು 6 ಮೂಟೆ ಕುಯ್ಬೋದು. ಬದನೆ ಆದ್ರೆ ಅದೇ ಒಂದ್ ಸರಿ ಕೂದ್ರೆ ಅರ್ಧ ಎಕರೆ ಒಂದ್ ಒಂದ್ ಟನ್ ಮೇಲೆ ಕುಯ್ಬೋದು. ಒಂದ್ ಟನ್ ಒಂದ್ ಕುಯ್ಲ್ಗೆ ಒಂದ್ ಟನ್ ಆದ್ರೆ ನಿಮ್ಗೆ ಕಡಿಮೆ ಅಂದ್ರೆ ಎಷ್ಟು ಬೆಲೆ ಸಿಕ್ಬೇಕು? ಒಂದ್ಸರಿ 10 ರೂಪಾಯಿ ಸಿಗುತ್ತೆ, ಒಂದ್ ಕೆಜಿಗೆ 10 ರೂಪಾಯಿ ಸಿಗುತ್ತೆ, ಒಂದ್ಸರಿ 15 ರೂಪಾಯಿ ಸಿಗುತ್ತೆ, ಒಂದ್ಸತಿ 20 ರೂಪಾಯಿ ಸಿಗುತ್ತೆ. ಈ ರೀತಿ ಹೆಂಗ್ ಬಜಾರ್ ಇರುತ್ತೆ 10 ರೂಪಾಯಿ ಸಿಕ್ಕರು ನಿಮ್ಗೆ ಲಾಸ್ ಆಗಲ್ಲ, 10 ರೂಪಾಯಿ ಸಿಕ್ಕರು ಲಾಸ್ ಆಗಲ್ಲ, ಖಂಡಿತ ಏನ್ ಲಾಸ್ ಆಗಲ್ಲ. ಒಂದ್ ಟನ್ ಸಿಗುತ್ತಲ್ಲ, ಒಂದ್ 7-8 ಟನ್ ಕುಯ್ಬೋದು, ಅದ್ರಲ್ಲಿ 7-8 ಸಾರಿ ಕುಯ್ಬೋದು. ಇದು ಕಡಿಮೆ ಅವಧಿ ಬೆಳೆ ಆಗಿರೋದ್ರಿಂದ ಬೇಗ ಬರ್ತವೆ, ಬೇಗ ಬರ್ತದೆ, ಬೇಗ ಇಳುವರಿ ಬರ್ತದೆ, ರೈಟ್ ಇದ್ರೆ ಸಂಪಾದನೆ ಆಗುತ್ತೆ. ರೇಟ್ ಏನಾದ್ರು ಸರಿಯಾದ ರೀತಿ ಸಿಕ್ಲಿಲ್ಲ ಅಂತ ಸಂದರ್ಭದಲ್ಲಿ ಆ ತರ ಅನುಭವಗಳು ನಿಮ್ಗೆ ಆಗಿದೆಯಾ, ತುಂಬಾ ರೇಟ್ ಸಿಕ್ಲಿಲ್ಲ ಬೆಳೆದೆ ಅಂತ? ಖಂಡಿತ ಬದನೆ ಖಂಡಿತ ಆಗಲ್ಲ ಸರ್, ಒಂದ್ಸತಿ 3 ರೂಪಾಯಿ ಆಗದೆ, ಒಂದ್ಸತಿ 5 ರೂಪಾಯಿ ಆಗದೆ, ಆಗ ನಷ್ಟ ಅನುಭವಿಸ್ಬೇಕು, ರೈತಾಗ ನಷ್ಟ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದರಿಂದ ನಿಮ್ಗೆ ಏನು ಪಾಠ ಕಲ್ತಿದ್ದೀರಿ? ಪಾಠ ಇದೇನು, ಮುಂದ್ ಬರೋದು ಯಾರು ಸರ್ ಗೊತ್ತಿದೆ, ಬೆಳಿತೀವಿ ಮುಂದ್ ಬರೋದು ಯಾರು ಗೊತ್ತಾಗುತ್ತೆ, ಅದೇ 20 ರೂಪಾಯಿ 30 ರೂಪಾಯಿ ಆದ್ರೆ ಆಗ ನಮ್ಗೆ ಲಾಭ ಆಗಲ್ವಾ? ಆಗ ಏನು ಮಾಡೋಕ್ಕಾಗಿಲ್ಲ, ಕಷ್ಟ ಸುಖ ಸುಖ ದುಃಖ ಎರಡು ಸಮ ತಗೋಬೇಕು, ಅದೇ ಜೀವನ. ಅದೇ 3 ರೂಪಾಯಿ ಬಂದಲಿ ಆದಂತ ನಷ್ಟವನ್ನ 20 ರೂಪಾಯಿ ರೇಟ್ ಬಂದಾಗ ಸರಿದೂಗಿಸ್ಕೋಬೇಕು ಅಂತ ಒಂದು ನಂಬಿಕೆ ರೈತರು, ಅದನ್ನ ನಂಬ್ಕೊಂಡು ಬೆಳ್ಕೊಂಡು ಬೆಳಿತೀವಿ ಸರ್. ಈ ಭತ್ತಕ್ಕೆ ನೀವು ಮೂಲ ಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರ ಕೊಡಲ್ವಾ? ಕೊಡ್ತೀವಿ ಸರ್, ಖಂಡಿತ ಕೊಡ್ತೇವೆ, ವರ್ಷಕ್ಕೆ ಒಂದೇ ಸರಿ ಸರಿ ಹೊಡಿದದು. ಒಂದ್ಸರಿ ಹೊಡಿತೀವಿ, ಒಂದ್ಸತಿ ಹೊಡಿತೀವಿ, ಎರಡು ಬೆಳೆ ಬೆಳಿತೀವಿ ಸರ್. ಅದು ಇನ್ನೊಂದ್ ಬೆಳೆ ಕೂಡ, ಇನ್ನೊಂದ್ ಬೆಳೆ ಅಂದ್ರೆ ಗೊಬ್ಬರ ಸಾರ್ಟೇಜ್ ಹಾಗಾಗಿ ಕೊಡಕ್ಕಾಗಲ್ಲ. ಮತ್ತೆ ಎರಡು ಬೆಳೆಗಳ ನಡುವೆ ವ್ಯತ್ಯಾಸ ಏನಾಗ್ತದೆ? ಇಳುವರಿ ಬರ್ತದೆ ಸರ್, ಪ್ರಾಬ್ಲಮ್ ಒಂದೇ ಸಮ ಪ್ರಮಾಣದ ಇಳುವರಿ ಬರ್ತದೆ, ಖಂಡಿತ ಬರ್ತದೆ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದ ಬೆಳೆಗೂ ಇನ್ನೊಂದು ಬೆಳೆಗೆ ಬೇಸಿಗೆಯಲ್ಲಿ ಜಾಸ್ತಿ ಇಳುವರಿ ಬರುತ್ತೆ, ಬೇಸಿಗೆಯಲ್ಲಿ ಭತ್ತ ಅಂತ ಬೆಳೆದಂತ ಬೆಳೆ ಜಾಸ್ತಿ ಇಳುವರಿ ಬರುತ್ತೆ. ಈ ಐನಲ್ಲಿ ಬೆಳಿತೀವಲ್ಲ ಅದರಲ್ಲಿ ತುಂಬಾ ಸ್ವಲ್ಪ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ ಕಡಿಮೆ ಕೊಡ್ತಾರೆ, ವಾತಾವರಣ ಮಳೆಯಿಂದ ಕಡಿಮೆ ವಾತಾವರಣ ಕಡಿಮೆ ಆಗ್ತದೆ. ಈ ಭತ್ತದಕ್ಕೆಲ್ಲ ನೀವು ನಾಟಿ ಮಾಡಿದ್ಮೇಲೆ ಹೇಗೆ ಅದಕ್ಕೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ನೀವು ಯೂರಿಯಾ ಎಷ್ಟು ಕೊಡ್ತೀರಿ ಇವೆಲ್ಲ ಹೇಳಿ ಸರ್? ನಾವು ನಾಟಿ ಆದ 15 ದಿನಕ್ಕೆ ಯೂರಿಯಾ ಒಂದು 20 ಕೆಜಿ ಒಂದ್ ಎಕರೆಗೆ, ಅದ್ರಲ್ಲಿ 10-26 ಒಂದ್ ಬ್ಯಾಗ್, ಅವೆರಡು ಮಿಕ್ಸ್ ಮಾಡಿ ಒಂದ್ ಎಕರೆಗೆ ಅವೆರಡು ಮಿಕ್ಸ್ ಮಾಡಿ ಹಾಕ್ತಿವಿ. ಅನಂತರ ಇನ್ನೊಂದು 20 ದಿನ ಆದ್ಮೇಲೆ ಪುನಃ 10-26 ಯೂರಿಯಾ ಕಡಿಮೆ ಆಗ ಒಂದ್ 15 ಕೆಜಿ ಒಂದ್ ಎಕರೆಗೆ ಎರಡನೇ ಇದಕ್ಕೆ ಹಂತದಲ್ಲಿ ಅದ್ ಕೊಟ್ಟ ತಕ್ಷಣ ಹೊಟ್ಟೆ ಬರುತ್ತೆ, ಹೊಟ್ಟೆಗೆ ಬಂದ ಒಂದು ಹೊರಗಡ ತಕ್ಷಣ ಒಂದು ಹೊರಗಡೆ ಒಂದು ತಿಂಗಳಿಗೆ ಕುಯ್ಲು ಬರುತ್ತೆ. ಗಬ್ಬ ಕಚ್ಚೋದು ಮುಂಚೆ ಗೊಬ್ಬರ ಕೂಡ ನಿಲ್ಲಿಸ್ಬೇಕು, ಹೊಟ್ಟೆಗೆ ಬಂದ ಸಂದರ್ಭಗಳಲ್ಲಿ ಕೊಟ್ಬಿಟ್ರೆ ಮುಗೀತು, ಅದು ಕಡಿಮೆ ಯೂರಿಯಾ ಕೊಡ್ಬೇಕು ಆ ಟೈಮಲ್ಲಿ ಕೊಟ್ಕೊಂಡು ಬೆಳ್ಕೋಬೇಕು. ಭತ್ತಕ್ಕೆ ನಿಮಗೆ ನಿಮ್ಮ ಈ ಬೈದಲ್ಲಿ ಪ್ರಮುಖವಾಗಿ ಏನೇನು ಯಾವ ರೀತಿಯಾದ ರೋಗ ಬಾಧೆಗಳು ಕಾಡ್ತವೆ? ಮೊದಲನೇ ಗೆಡ್ಡೆ ರೋಗ ಬರುತ್ತೆ. ಮೊದಲನೇ ನಾವು ನಾಟಿ ಮಾಡೋದು 20 ದಿವಸ ಗೆಡ್ಡೆ ರೋಗ ಬರುತ್ತೆ. ಅದ 20 ದಿವಸ ಆದ್ಮೇಲೆ ಬೆಂಕಿ ರೋಗ ಬರುತ್ತೆ. ಅದಾದ ಹೊಟ್ಟೆ ಕಡದ ಟೈಮಲ್ಲಿ ಕುತ್ತಿಗೆ ರೋಗ ಬರುತ್ತೆ. ಕುತ್ತಿಗೆ ರೋಗ ಬರುತ್ತೆ. ಅದಾದ ದೇಶದಲ್ಲಿ ಕಂದುಜಿಗೆ ಉಳಿದ ರೋಗ ಬರುತ್ತೆ. ಇವು ಇವೆಲ್ಲ ಅಥೋಟಿಕ್ ತಗೋಬೇಕು ಸರ್. ಇವೆಲ್ಲ ಹೆಂಗ್ ತಗೋತೀರಿ? ಈಗ ಗೊತ್ತಾಗುತ್ತೆ ಸರ್, ಅದು ಬಂದ ಸಂದರ್ಭಗಳೇ ಗೊತ್ತಾಗುತ್ತದೆ. ಬಂದ ಸಂದರ್ಭಗಳೆಲ್ಲ ಯಾವ ರೋಗ ಬರುತ್ತೆ ಅಂತ ರೋಗಕ್ಕೆ ಔಷಧಿ ಹೊಡೆದು ಉತ್ತಮವಾದ ಬೆಳೆ ತೆಗಿಬೇಕು. ಅಂದ್ರೆ ಏನ್ ಎಲ್ಲಾ ಬೆಳೆಗೂ ಈ ಕಾಯಿಲೆ ರೋಗಗಳೇನ್ ಬರಲ್ಲ? ರೋಗ ಭತ್ತ ನೋಡ್ಕೊಂಡು ಬೆಳೆ ಮಾಡ್ಬೇಕು ಸರ್. ಅಕ್ಕಪಕ್ಕ ಜಮೀನಲ್ಲಿ ಬಂದಾಗ ನಾವ್ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಮಾಡ್ಬೇಕು ಸರ್. ನಿಮ್ಮ 1/2 ಎಕರೆ ಜಮೀನ್ ಇತ್ತು, ಇನ್ ಬಾಕಿದು ಭೋಗ್ಯಕ್ಕೆ ಮಾಡ್ಕೊಳ್ತಾ ಇದೀನಿ ಅಂತ ಹೇಳ್ತಾ ಇದ್ರೆ, ನಿಮ್ಮ ಕೃಷಿ ಜಮೀನನ್ನ ವಿಸ್ತರಿಸಬೇಕು ಅಂತ ಯಾಕೆ ನಿಮ್ಗೆ ಅನಿಸಿಲ್ವಾ? ಸರ್, ನಮ್ದು ಖರ್ಚು ಜಾಸ್ತಿ, ಸಂಸಾರ ದೊಡ್ಡದು, ಹಾಗಾಗಿ ಖರ್ಚು ಜಾಸ್ತಿ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ಸದಸ್ಯರು? ಸರ್, ನಾವು ನಮ್ಮ ತಂದೆಗೆ 4 ಜನ ಹೆಣ್ಮಕ್ಳು, ನಾವೊಬ್ಬ ಗಂಡು. ಅವೆಲ್ಲ ಆಗಿಂದ ಖರ್ಚೆಲ್ಲ ಆಗಿತ್ತು. ಈಗ ತಂದೆಗೆ ಒಬ್ಬನೇ ಗಂಡ ಮಗ? ಒಬ್ರು. ನಾವು ಹೆಣ್ಮಕ್ಳು ಎಲ್ಲ ಖರ್ಚು, ಮನೆ ಖರ್ಚು, ಮಕ್ಳು ವಿದ್ಯಾಭ್ಯಾಸ ಇವೆಲ್ಲ ಇನ್ಮೇಲೆ ತಗೋಬೇಕನ್ನೋ ಆಸೆ ಅಷ್ಟೇ. ಮಕ್ಳೇನ್ ಮಾಡ್ತಾ ಇದಾರೆ? ಒಬ್ಬ ಮಗ ಏನೋ ITI ಮಾಡ್ತಾನೆ, ಒಬ್ಳು ಇನ್ನು ಚಿಕ್ಕವಳು, ಅವ್ರು 3ನೇ ಕ್ಲಾಸ್ ಹೋಗ್ತಾರೆ. ಇಲ್ಲಿವರೆಗೆ ನಿಮ್ಗೆ ಮಾಡುವಂತ ಖರ್ಚು ವೆಚ್ಚಗಳಿಗೆ, ನಿಮ್ಮ ಕೃಷಿ ಭೂಮಿ ಮತ್ತೆ ಕೃಷಿ ಚಟುವಟಿಕೆಯಲ್ಲಿ ಮಾಡಿದಂತ ಆದಾಯಗಳಾಗ್ಬೋದು, ಇವೆಲ್ಲ ನಿಮ್ಗೆ ಇದನ್ನ ನಂಬ್ಕೊಂಡು ನನಗೆ ಪರವಾಗಿಲ್ಲ, ನಾನು ಮಾಡಿದೆ ಅಂತ ಅನಿಸ್ತಿದ್ಯಾ? ಸರ್, ಈಗ ಭೂಮಿ ತಾಯಿ ನಂಬ್ಕೊಂಡಲ್ಲ ಪರವಾಗಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಊಟ ತಿಂಡಿ ನಮ್ಮ ಇದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಜೀವನಕ್ಕೆ ಏನು ತೊಂದರೆ ಇಲ್ಲ ಸರ್. ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟೆ. ಅಂದ್ರೆ ನಿಮ್ಗೆ ಹೇಳಿದ್ರಿ ದೊಡ್ಡ ಸಂಸಾರ, ದೊಡ್ಡ ಖರ್ಚು ಇತ್ತು ಅಂತ, ಇವೆಲ್ಲ ಖರ್ಚುಗಳಿಗೂ ನಿಮ್ಗೆ ಈ ನಿಮ್ಮ ಜಮೀನು ಜೊತೆಗೆ ನೀವು ಬೇರೆಯವರಿಗೆ ಜಮೀನಿಂದ ಪಡೆದಂತ ಆದಾಯದಿಂದ ಇವೆಲ್ಲ ಖರ್ಚು ಸರಿದೋಗ್ತು. ಬೇರೆ ರೀತಿಯ ನನಗೆ ಸಮಸ್ಯೆ ಆಯ್ತು, ಬೇರೆಯವ್ರು ಹೇಳಾಗೆ ಇಲ್ಲ ಈ ಕೃಷಿ ನಂಬ್ಕೊಂಡು ನನಗೆ ತುಂಬಾ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಥರದ್ದು ಏನ್ ಮಾಡೋಣ ಬೇರೆ ಇರೋದು 1/2 ಎಕರೆ ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರದವ್ರಿಗೆ ಭೂಮಿ ತಾಯಿ ಮೇಲೆ ಯಾವತ್ತು ಮೋಸ ಆಡಬಾರ್ದು. ನಾವು ಶ್ರದ್ಧೆಯಿಂದ ಮಾಡ್ಬೇಕಾಗ್ತದೆ, ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರು ಫಲ ಕೊಡ್ತಾನೆ. ಒಳ್ಳೇದು ರಂಗನಾಥ್ ಅವರೇ, ಇದುವರೆಗೆ ನೀವು ಹೂವಿನ ಕೃಷಿ ಅದರ ಜೊತೆಗೆ ಭತ್ತದ ಕೃಷಿಯ ಬಗ್ಗೆ ವಿವರವನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕ ಮಾಡಿ ಮಾತಾಡ್ಬೇಕಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಬಾರಿ ಹೇಳಿ. 9 9 1 6 1 8 3 8 5 5 9 9 1 6 1 8 3 8 5 5 9 9 1 6 1 8 3 8 5 5 ಧನ್ಯವಾದಗಳು ಸುರೇಶ್ ಅವರು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಶ್ರೀರಂಗಪಟ್ಟಣ ತಾಲ್ಲೂಕು ಅರಕೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಡಿ ರಂಗನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು SC ಹೇಮಕುಮಾರ್. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಜಾಹೀರಾತು. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಲೋಕ ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳೆ ಅಂದಮೇಲೆ ಮೊದಲು ಹೂ ಕಚ್ಚುತ್ತೆ, ನಂತರ ಕಾಯಿ ಆಗತ್ತೆ, ನಂತರ ಹಣ್ಣಾಗತ್ತೆ. ಈ ಹೂವು ಉದುರುವಿಕೆ ಎಲ್ಲ ಬೆಳೆಗಳಲ್ಲೂ ಕಂಡುಬರುವಂತಹ ಒಂದು ಸಾಮಾನ್ಯ ಸಮಸ್ಯೆಯಾಗಿರುತ್ತೆ. ಬೆಳೆಗಳಲ್ಲಿ ಹೂವು ಉದುರುವಿಕೆಗೆ ಪ್ರಮುಖ ಕಾರಣ ಅಂದರೆ ಪರಾಗಸ್ಪರ್ಶವಾಗದೇ ಇರುವುದು. ಬೆಳೆಗಳಲ್ಲಿ ಅನೇಕ ರೀತಿಯಿಂದ ಪರಾಗಸ್ಪರ್ಶ ಕ್ರಿಯೆ ಜರುಗುತ್ತದೆ. ಉದಾಹರಣೆಗೆ ಜೇನುನೊಣ, ಇರುವೆ, ದುಂಬಿ, ಕಡಜ, ಗಾಳಿ, ನೀರು ಇತ್ಯಾದಿಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಜರುಗುತ್ತದೆ. ಇವುಗಳ ಅಲಭ್ಯತೆಯಿಂದ ಸರಿಯಾದ ಸಮಯದಲ್ಲಿ ಪರಾಗಸ್ಪರ್ಶವಾಗಲಿಲ್ಲ ಅಂದರೆ ಹೂವು ಉದುರುವುದು ನಿಶ್ಚಿತ. ಹಗಲಿನ ಹೆಚ್ಚು ಮತ್ತು ರಾತ್ರಿಯ ಕಡಿಮೆ ಉಷ್ಣಾಂಶದ ಏರುಪೇರಿನಿಂದಲೂ ಸಹ ಹೂವುಗಳು ಉದುರುತ್ತವೆ. ಉದಾಹರಣೆಗೆ ಬೆಳಗಿನ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹಾಗೂ ರಾತ್ರಿಯ ಉಷ್ಣಾಂಶ 12 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದಾಗಲೂ ಕೂಡ ಹೆಚ್ಚಿನ ಪ್ರಮಾಣದ ಹೂವುಗಳು ಬೆಳೆಗಳಲ್ಲಿ ಉದುರುತ್ತವೆ. ಯಾವುದೇ ಬೆಳೆ ಸರಿಯಾದ ರೀತಿಯಲ್ಲಿ ಬೆಳೆದು ಹೂ ಬಿಟ್ಟು ಫಸಲು ಕೊಡಲು 16 ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕೇ ಬೇಕು. ಭೂಮಿಯಲ್ಲಿನ ಪೋಷಕಾಂಶಗಳ ಮಟ್ಟ ಕಡಿಮೆ ಆದರೂ ಕೂಡ ಬೆಳೆಗಳಲ್ಲಿ ಹೂಗಳು ಉದುರುತ್ತವೆ. ಹಾಗಾಗಿ ಬೆಳೆ ಆಧರಿಸಿ ಪ್ರತಿ ಬೆಳೆಗೆ ಹೂ ಬಿಡುವ ಮುನ್ನ 4-6 ವಾರಗಳು ಮುಂಚಿತವಾಗಿ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವುದು ಸೂಕ್ತ. ಮೊಗ್ಗು ಹಾಗೂ ಹೆಚ್ಚಿನ ಮಟ್ಟದ ಹೂಗಳ ಉದುರುವಿಕೆಗೆ ನೀರಿನ ಕೊರತೆಯು ಸಹ ಬಹುಮುಖ್ಯ ಕಾರಣವಾಗಿರುತ್ತದೆ. ಈ ಕೊರತೆ ನೀಗಲು ಭೂಮಿಗೆ ಸರಿಯಾದ ಸಮಯದಲ್ಲಿ ನೀರು ಹಾಯಿಸುವುದು ಹಾಗೂ ಇತ್ತೀಚಿನ ನವೀನ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅನೇಕ ರೀತಿಯ ಹೊದಿಕೆಗಳನ್ನು ಬಳಕೆ ಮಾಡುವುದರಿಂದ ಭೂಮಿಯಿಂದ ತೇವಾಂಶ ಆವಿಯಾಗುವುದನ್ನು ನಿರ್ಬಂಧಿಸಿ ಯಾವಾಗಲೂ ಭೂಮಿ ತೇವದಿಂದ ಕೂಡಿರಲು ಸಹಾಯಕವಾಗುತ್ತದೆ. ಮಣ್ಣು ಮತ್ತು ಮಳೆ ಅಂಶಗಳನ್ನು ಗಮನಿಸಿ ಭೂಮಿಯು ಬಿರುಕು ಬಿಡದ ಹಾಗೆ ಮಣ್ಣಿಗೆ ನೀರು ಒದಗಿಸಿದರೆ ಹೂವು ಉದುರುವಿಕೆಯನ್ನು ತಡೆಗಟ್ಟಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ರಸ ಹೀರುವ ಗುಂಪಿಗೆ ಸೇರಿದ ಥ್ರಿಪ್ಸ್ಗಳಿಂದ ಹೆಚ್ಚಿನ ಮಟ್ಟದ ಮೊಗ್ಗು ಹಾಗೂ ಹೂಗಳು ಉದುರುತ್ತವೆ. ಇವುಗಳ ನಿರ್ವಹಣೆಗೆ ಔಷಧಿ ಸಿಂಪರಣೆ ಜೊತೆ ಜೊತೆಗೆ ಬದಲಿ ಪದ್ಧತಿಗಳ ಬಗ್ಗೆಯೂ ಸಹ ಗಮನ ಕೊಡುವುದು ತೀರಾ ಅವಶ್ಯಕವಾಗಿದೆ. ಉದಾಹರಣೆಗೆ ಕಳೆರಹಿತ ಬೆಳೆ, ಅಂದರೆ ಜಮೀನಿನಲ್ಲಿ ಕಳೆಗಳು ರೋಗ ಮತ್ತು ಕೀಟಗಳಿಗೆ ಆಶ್ರಯ ತಾಣವಾಗಿರುತ್ತದೆ. ಆದ್ದರಿಂದ ಈ ಕಳೆಗಳನ್ನು ಆರಿಸಿ ತೆಗೆಯಬಹುದು ಅಥವಾ ನಾಶಪಡಿಸಬಹುದು. ಅಂದರೆ ಹೆಚ್ಚು ತೊಂದರೆಗೆ ಒಳಪಟ್ಟ ಭಾಗ ಅಥವಾ ಸಸ್ಯವನ್ನು ಆರಿಸಿ ತೆಗೆದು ಸುಟ್ಟು ಹಾಕಬೇಕು. ಕೀಟಬಾಧೆಗೊಳಗಾದ ಭಾಗ ಅಥವಾ ಗಿಡಕ್ಕೆ ನಿರಂತರವಾಗಿ ನೀರನ್ನು ಸಿಂಪಡಿಸುವ ಮೂಲಕ ಸಹ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ರೈತರು ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಹೆಚ್ಚಿನ ಮಟ್ಟದ ವಿಷಕಾರಿ ಔಷಧಿಗಳನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಷಕಾರಿ ಕೀಟ ಅಥವಾ ರೋಗನಾಶಕಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕೀಟಗಳ ಸಂತಾನೋತ್ಪತ್ತಿಯ ಮೇಲೆ ಅಡ್ಡ ಪರಿಣಾಮ ಬೀರಿ ಅವುಗಳ ಸಂತತಿ ಕ್ಷೀಣಿಸುತ್ತಿದೆ. ಜೇನುನೊಣಗಳು ಸುಮಾರು 11 ಗಂಟೆಯಿಂದ 3 ಗಂಟೆಯವರೆಗೆ ಹೂಗಳಲ್ಲಿ ಹೆಚ್ಚು ಓಡಾಟ ಮಾಡಿ ಪರಾಗಸ್ಪರ್ಶ ಕ್ರಿಯೆಗೆ ಸಹಕಾರಿಯಾಗುತ್ತದೆ. ಆದರೆ ರೈತರು ಇದೇ ಸಮಯದಲ್ಲಿ ಔಷಧಿ ಸಿಂಪರಣೆ ಮಾಡುವುದರಿಂದ ಜೇನುನೊಣಗಳು ಬೆಳೆಗಳಿಂದ ದೂರವಿದ್ದು ಪರಾಗಸ್ಪರ್ಶ ಕ್ರಿಯೆಗೆ ಧಕ್ಕೆಯಾಗ್ತಾ ಇದೆ. ಪರಾಗಸ್ಪರ್ಶಕ್ಕೆ ಒಳಗಾಗದ ಹೂವುಗಳು ಉದುರುತ್ತವೆ ಅಥವಾ ಕಳಚಿ ಬೀಳುತ್ತವೆ. ಹೆಚ್ಚಿನ ಬೆಳಕು ಇಲ್ಲವೇ ಬೆಳಕಿನ ಅಭಾವದಿಂದಲೂ ಸಹ ಹೂವು ಉದುರುತ್ತವೆ. ಹಾಗಾಗಿ ಬೆಳೆಗಳನ್ನು ಹೆಚ್ಚು ನೆರಳಿರುವ ಪ್ರದೇಶದಲ್ಲಿ ಬೆಳೆದಾಗ ಸರಿಯಾದ ರೀತಿಯಲ್ಲಿ ಸೂರ್ಯರಶ್ಮಿ ಬೆಳೆಯ ಮೇಲೆ ತಲುಪಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೇನುನೊಣ ಅಥವಾ ಇತರೆ ಕೀಟಗಳು ಚಳಿ ಹಾಗೂ ಮಳೆಯ ವಾತಾವರಣವಿದ್ದಾಗ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವುದಿಲ್ಲ. ಇದರಿಂದಲೂ ಸಹ ಬೆಳೆಗಳಲ್ಲಿ ಹೂವುಗಳು ಉದುರುತ್ತವೆ. ಆದ್ದರಿಂದ ಸೂಕ್ತವಾದ ಕ್ರಮವನ್ನು ಅನುಸರಿಸಿದರೆ ಬೆಳೆಗಳಲ್ಲಿ ಹೂವುಗಳ ಉದುರುವಿಕೆ ಕಡಿಮೆಯಾಗುತ್ತದೆ. ಆದ್ದರಿಂದ ಪರಾಗಸ್ಪರ್ಶದ ಕೊರತೆ, ಪೋಷಕಾಂಶಗಳ ಕೊರತೆ, ನೀರಿನ ಕೊರತೆ, ಹೆಚ್ಚು ರಾಸಾಯನಿಕ ಔಷಧಿಯನ್ನು ಸಿಂಪರಣೆ ಮಾಡುವುದು, ಇದೆಲ್ಲವನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಹೂವುಗಳ ಉದುರುವಿಕೆ ಕಡಿಮೆಯಾಗಿ ಬೆಳೆಗಳ ಇಳುವರಿ ಹೆಚ್ಚುತ್ತದೆ. ರೈತ ಬಾಂಧವರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸೋದ್ರಿಂದ ಉತ್ತಮ ಮೊಳಕೆ ಪ್ರಮಾಣ ಸಾಧ್ಯವಾಗುತ್ತದೆ. ಬೆಳೆಯಲ್ಲಿ ಒಂದೇ ರೀತಿಯ ಬೆಳವಣಿಗೆ ಕಂಡುಬರುವುದಲ್ಲದೆ ಏಕಕಾಲಕ್ಕೆ ಕಟಾವಿಗೆ ಕೂಡ ಬರುತ್ತದೆ. ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಉತ್ತಮ ಗುಣಮಟ್ಟದ ಬೀಜಗಳನ್ನ ಬಳಸೋದ್ರಿಂದ ಗೊಬ್ಬರ ಅಥವಾ ಇನ್ನಿತರೆ ಪರಿಕರಗಳಿಗೆ ಸ್ಪಂದನೆ ನೀಡುತ್ತೆ ಹಾಗೂ ಉತ್ತಮ ಕೃಷಿ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸಿ ಬೆಳೆಯನ್ನ ಬೆಳೆದರೆ ಸಾಮಾನ್ಯ ಇಳುವರಿಗಿಂತ 20% ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಈ ರೀತಿ ಪಡೆಯುವ ಬೆಳೆಯ ಉತ್ಪನ್ನವು ಗುಣಮಟ್ಟ ಉಳ್ಳದ್ದಾಗಿದ್ದರೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಕೂಡ ದೊರೆಯುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳ ಗುಣಲಕ್ಷಣಗಳೆಂದರೆ ಇವು ಉತ್ತಮ ವಂಶವಾಹಿನಿ ಹೊಂದಿರುತ್ತವೆ, ಉತ್ತಮ ತಳಿ ಶುದ್ಧತೆ, ಭೌತಿಕ ಶುದ್ಧತೆ, ಕಳೆ ಹಾಗೂ ಇತರೆ ಬೆಳೆ ತಳಿಗಳ ಬೀಜಗಳಿಲ್ಲದಿರುವುದು, ರೋಗ ಮತ್ತು ಕೀಟಗಳ ಸೋಂಕಿನಿಂದ ಮುಕ್ತವಾಗಿರುವುದು ಹಾಗೂ ಉತ್ತಮ ಮೊಳಕೆ ಸಾಮರ್ಥ್ಯ ಮುಂತಾದವು. ರೈತರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ಅಧಿಕೃತ ಬೀಜ ಮಾರಾಟಗಾರರಲ್ಲೇ ಖರೀದಿಸಬೇಕು. ಬೀಜಗಳನ್ನು ಕೊಳ್ಳುವಾಗ ಕಡ್ಡಾಯವಾಗಿ ನಗದು ಅಥವಾ ಸಾಲದ ರಸೀದಿ ಪಡೆಯಬೇಕಲ್ಲದೆ ಬಿತ್ತನೆ ಬೀಜದ ಅವಧಿ ಮುಗಿಯದಿರುವ ಬಗ್ಗೆ ಗಮನವಿಡುವುದು ಬಹಳ ಒಳ್ಳೆಯದು. ಖರೀದಿಸುವ ಪ್ರತಿ ಚೀಲವೂ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಬಿತ್ತನೆ ಬೀಜದ ಚೀಲಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು. ಚೀಟಿಯ ಅಥವಾ ಕಟ್ಟುದಾರವನ್ನು ಬದಲಿಸದಿರುವುದು, ತಿದ್ದಿಲ್ಲದಿರುವುದು ಮುಂತಾದ ಅಂಶಗಳನ್ನು ಖಾತರಿಪಡಿಸಿಕೊಂಡ ನಂತರವೇ ಬಿತ್ತನೆ ಬೀಜಗಳನ್ನ ಕೊಳ್ಳಬೇಕು. ರೈತರು ಈ ರೀತಿ ಖರೀದಿಸಿದ ಬಿತ್ತನೆ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಿದ ನಂತರ ಅದರ ನಗದು ರಸೀದಿ, ಗುರುತಿನ ಚೀಟಿ, ಕಟ್ಟುದಾರ, ಚೀಲ ಮುಂತಾದವನ್ನು ಸರಿಯಾಗಿ ಸಂರಕ್ಷಿಸಿಡಬೇಕು. ಇದರಿಂದ ಕೊಂಡಿರುವ ಬಿತ್ತನೆ ಬೀಜದಲ್ಲಿ ಲೋಪದೋಷಗಳಿದ್ದು ಅದರ ಮೊಳಕೆ ಪ್ರಮಾಣ ಕಡಿಮೆ ಆದರೆ ಅಥವಾ ಬೆಳೆ ವಿಫಲವಾದರೆ ಅವಶ್ಯಕ ಲಗತ್ತುಗಳೊಂದಿಗೆ ಕೃಷಿ ಇಲಾಖೆಗೆ ಪತ್ರ ಮುಖೇನ ಮನವಿ ಸಲ್ಲಿಸಲು ಸುಗಮವಾಗುತ್ತದೆ. ರೈತರು ತಾವು ಕೊಳ್ಳುವ ಬೀಜಗಳು ಹೊಸ ತಳಿಗಳಾಗಿದ್ದಲ್ಲಿ ಅವುಗಳ ನಿರ್ವಹಣೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಮಾರಾಟಗಾರರಿಂದಲೇ ಪಡೆಯುವುದು ಉತ್ತಮ. ಬಿತ್ತನೆ ಪೂರ್ವ ಮತ್ತು ಬಿತ್ತನೆ ಸಮಯದಲ್ಲಿ ರೈತರು ಗಮನಿಸಬೇಕಾದ ಅಂಶಗಳು ಅಂದರೆ, ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ತಮ್ಮ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು. ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ತೃಪ್ತಿಕರವಾಗಿರಬೇಕು. ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಿತ್ತನೆ ಬೀಜಗಳನ್ನು ಬಳಸುವುದು ಸೂಕ್ತ. ತಾಕುಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಖಾಸಗಿ ಸಂಸ್ಥೆಗಳು ಶಿಫಾರಸು ಮಾಡುವ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸಬೇಕು. ಬಿತ್ತನೆಯಾದ 7-10 ದಿವಸದೊಳಗಾಗಿ ಸರಿಯಾಗಿ ಮೊಳಕೆ ಬಾರದಿದ್ದಲ್ಲಿ ತಕ್ಷಣವೇ ಬೀಜ ಖರೀದಿಯ ರಶೀದಿ ಮತ್ತು ಇತರೆ ದಾಖಲಾತಿಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡಬೇಕು. ಬೆಳವಣಿಗೆ ಹಂತದಲ್ಲಿ ಬೀಜದ ದೋಷದಿಂದ ಹೂವು, ಕಾಯಿ ಅಥವಾ ತೆನೆ ಬಾರದೇ ಇದ್ದಲ್ಲಿ ಕೂಡಲೇ ಬೀಜ ಖರೀದಿಯ ರಸೀದಿ ಮತ್ತು ಇತರೆ ದಾಖಲಾತಿಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡುವುದು ಉತ್ತಮ. ಸ್ವಪರಾಗಸ್ಪರ್ಶ ಬೆಳೆಗಳಾದ ಭತ್ತ, ರಾಗಿ, ಜೋಳ, ಸಜ್ಜೆ, ಗೋಧಿ, ದ್ವಿದಳ ಧಾನ್ಯ, ಎಣ್ಣೆಕಾಳು ಹಾಗೂ ಹತ್ತಿ ತಳಿಗಳಲ್ಲಿ ಮಾತ್ರ ಒಮ್ಮೆ ಪ್ರಮಾಣಿತ ಬೀಜಗಳನ್ನು ಪಡೆದು ಉತ್ಪಾದಿಸುವ ಬೀಜಗಳನ್ನು 4-5 ಹಂಗಾಮುಗಳವರೆಗೆ ಬಿತ್ತನೆಗೆ ಬಳಸಿಕೊಳ್ಳಬಹುದು ಹಾಗೂ ಇಳುವರಿಯಲ್ಲಿ ಮಹತ್ವದ ವ್ಯತ್ಯಾಸವೇನೂ ಕಂಡುಬರುವುದಿಲ್ಲ. ಬಿತ್ತನೆಗೆ ಉಪಯೋಗಿಸಬಲ್ಲ ತಾಕುಗಳನ್ನು ಇಲಾಖೆಯ ಅಧಿಕಾರಿಗಳಿಗೆ ಪರಿವೀಕ್ಷಿಸಲು ಕೋರಿ ಅವರ ಶಿಫಾರಸಿನಂತೆ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ಬೆಳೆಯ ವಿವಿಧ ಹಂತಗಳಲ್ಲಿ ಬೆರಕೆ ಗಿಡಗಳನ್ನು ತೆಗೆಯಬೇಕು. ಸಕಾಲಕ್ಕೆ ಉತ್ತಮ ತೆನೆಗಳನ್ನು ಆಯ್ಕೆ ಮಾಡಿ ಕಟಾವು ಕಾರ್ಯ ಕೈಗೊಂಡು ಪ್ರತ್ಯೇಕವಾಗಿ ಒಕ್ಕಣೆ ಮಾಡಬೇಕು. ಒಕ್ಕಣೆ ಹಂತದಲ್ಲಿ ಇತರೆ ತಳಿಗಳು ಬೆರಕೆಯಾಗದಂತೆ ಎಚ್ಚರ ವಹಿಸಬೇಕು. ಒಕ್ಕಣೆ ಮಾಡಿದ ಬೀಜಗಳನ್ನು ಸ್ವಚ್ಛ ಮಾಡಿ ಚೆನ್ನಾಗಿ ಒಣಗಿಸಿ ಲೋಹದ ಕಣಜ ಅಥವಾ ಪಕ್ಕಾ ಕೋಠಿ ಅಥವಾ ಬಿದುರಿನ ವಿನ್ಯಾಸಗಳಲ್ಲಿ ಶೇಖರಿಸಿಡಬೇಕು. ಬಿತ್ತನೆ ಬೀಜಗಳನ್ನು ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಪೀಡನಾಶಕಗಳ ಜೊತೆ ಮತ್ತು ತೇವಾಂಶವಿರುವ ಜಾಗದಲ್ಲಿ ಸಂಗ್ರಹಿಸಿಡಬಾರದು. ಈ ರೀತಿಯಾಗಿ ಸಂಗ್ರಹಿಸಿದ ಬೀಜಗಳನ್ನು ಬೀಜ ಪರೀಕ್ಷೆಯ ನಂತರ ಸ್ವಂತಕ್ಕೆ ಹಾಗೂ ತಮ್ಮ ಗ್ರಾಮದ ಇತರೆ ರೈತರಿಗೂ ಸಹ ಹಂಚಬಹುದು. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಮೊಗ್ಗೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಸ್ವಾಮಿಯೇ ಬೈರುವ ಎದ್ದು ಬಯಲಿಗೆ ಬಂದ, ಸ್ವಾಮಿಯೇ ಬೈರುವ ಎದ್ದು ಬಯಲಿಗೆ ಬಂದ. ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ, ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡು.